ಸಸ್ಯಗಳಿಗೆ ಅಥವಾ ಬೇರೆ ಬೇರೆ ತರಹದ ಗಿಡಗಳಿಗೆ ಪೋಷಕಾಂಶಗಳನ್ನು ಪೂರೈಕೆ ಮಾಡುವಂತಹ ಅಗತ್ಯ ಇರಲಿಲ್ಲ. ನೈಸರ್ಗಿಕವಾಗಿ ಏನು ಪೋಷಕಾಂಶ ದೊರೀತಾ ಇತ್ತೋ ಅದನ್ನೇ ಬಳಕೆಯನ್ನ ಮಾಡಿಕೊಂಡು ಆ ಸಸ್ಯಗಳು ಬೆಳೀತಾ ಇದ್ವು. ಆದರೆ ಇವತ್ತು ಪೋಷಕಾಂಶಗಳು ಮತ್ತೆ ತರಕಾರಿ ಇರಬಹುದು, ಆಹಾರ ಪದಾರ್ಥಗಳಿರಬಹುದು, ಇವುಗಳಿಗೆ ಬೇಡಿಕೆ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ನಾವು ಪೋಷಕಾಂಶಗಳನ್ನ ಪೂರೈಕೆಯನ್ನ ಮಾಡಿ ನಾವು ಸಸ್ಯಗಳ ಬೆಳವಣಿಗೆಗೆ ನೆರವನ್ನ ನೀಡ್ತಾ ಇದ್ದೇವೆ ಮತ್ತು ಆ ಮೂಲಕ ಸಾಕಷ್ಟು ಅನುಕೂಲಗಳನ್ನು ಕೂಡ ಮಾಡಿಕೊಳ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಈ ಪೋಷಕಾಂಶ ಅಂತ ಅಂದ್ರೆ ಏನು, ಯಾವುದನ್ನೆಲ್ಲ ನಾವು ಪೋಷಕಾಂಶ ಅಂತ ಹೇಳಿ ಕರಿತೇವೆ, ಯಾವ ಮೂಲದಿಂದ ಈ ಪೋಷಕಾಂಶಗಳು ದೊರಕುತ್ತೆ, ಅವುಗಳನ್ನು ಹೇಗೆ ಸಸ್ಯಗಳು ಬಳಕೆಯನ್ನ ಮಾಡಿಕೊಳ್ತವೆ, ಒಂದು ವೇಳೆ ಪೋಷಕಾಂಶಗಳ ಕೊರತೆ ಉಂಟಾದಂತಹ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಬೆಳೆ ಶರೀರ ಕ್ರಿಯಾಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರತಕ್ಕಂತಹ ಡಾಕ್ಟರ್ ಬಿ ತಾಂಬಟ್ ಅವರು ನಮ್ಮೊಂದಿಗೆ ಇದ್ದಾರೆ. ತಾಂಬಟ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪೋಷಕಾಂಶಗಳು ಇವತ್ತು ಬಹಳ ಮುಖ್ಯ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಈ ನಿಟ್ಟಿನಲ್ಲಿ ಪೋಷಕಾಂಶ ಅಂತ ಅಂದ್ರೆ ಏನು? ಪೋಷಕಾಂಶಗಳ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಯಾವ ಒಂದು ವಸ್ತು ಒಂದು ಜೀವಿಯ ಪೋಷಣೆಯನ್ನ ಮಾಡುತ್ತೆ ಅದನ್ನ ನಾವು ಪೋಷಕಾಂಶಗಳು ಅಂತ ಹೇಳ್ತೀವಿ. ಏನಪ್ಪಾ ಅಂತ ಹೇಳಿದ್ರೆ, ಒಂದು ಉದಾಹರಣೆ ಕೊಟ್ಟು ಹೇಳ್ಬೇಕಂದ್ರೆ, ಒಂದು ನಾವು ಮನೆ ಕಟ್ಟಬೇಕು ಅಂದ್ರೆ, ಒಂದು ಮನೆ ಕಟ್ಟಬೇಕಾದಾಗ ಅಲ್ಲಿಗೆ ಬೇಕಾಗಿರುತ್ತ ಸಾಮಗ್ರಿಗಳು, ಇಟ್ಟಿಗೆ ಆಗಿರ್ಬೋದು, ಮರಳಾಗಿರ್ಬೋದು, ಮಣ್ಣಾಗಿರ್ಬೋದು, ಹಲವಾರು ವಸ್ತುಗಳು, ಅವೆಲ್ಲಾನು ನಾವು ಕೊಟ್ಟಾಗ ಮಾತ್ರ ಒಂದು ಮನೆ ಉತ್ಪತ್ತಿ ಆಗುತ್ತೆ. ಅದೇ ರೀತಿ ನೋಡಿ, ನಾವು ಸಸ್ಯಗಳಾಗಿರ್ಬೋದು, ಯಾವುದೇ ಜೀವಿ ತಗೊಳ್ಳಿ, ಒಂದು ಸಂದ ಬೀಜದಿಂದ ಒಂದು ಗಿಡವಾಗಿ ಮರವಾಗಿ ಮತ್ತೆ ಹಣ್ಣು ಕಾಯಿ ಬೀಜ ಕೊಡಬೇಕು ಅಂದ್ರೆ ಅದಕ್ಕೆ ಹಲವಾರು ವಸ್ತುಗಳ ಅವಶ್ಯಕತೆ ಇರುತ್ತೆ. ಸೊ ಆ ಬೀಜವನ್ನ ಮರವನ್ನ ಮಾಡ್ಲಿಕ್ಕೆ ಗಿಡ ಮಾಡ್ಲಿಕ್ಕೆ ಯಾವ ವಸ್ತುಗಳು ಪೋಷಣೆ ಕೊಡ್ಲಿಕ್ಕೆ ಹೋಗುತ್ತೆ ಅದನ್ನೆಲ್ಲ ನಾವು ಪೋಷಕಾಂಶಗಳು ಅಂತ ಕರಿತೀವಿ. ಈಗ ಸಸ್ಯದ ನಾವು ಉದಾಹರಣೆ ತಗೊಂಡಾಗ, ಸಸ್ಯಗಳಿಗೆ ಸುಮಾರು 20 ಪೋಷಕಾಂಶಗಳು ಬೇಕಾಗ್ತವೆ, 20 ರೀತಿಯಾದಂತ. ಮನುಷ್ಯರಿಗೂ ಬೇಕಾಗ್ತವೆ. ಮನುಷ್ಯರಲ್ಲಿ ತಮಗೆಲ್ಲ ಇತ್ತೀಚಿನ ದಿನಗಳು ಗೊತ್ತಿರಬಹುದು, ಕೋಂಪ್ಲೈನ್, ಬೂಸ್ಟ್ ಅಂತ ಎಲ್ಲ ಬಂದಿದ್ದಾವೆ. ಅದೇನಪ್ಪಾ ಅಂತಂದ್ರೆ ಪೋಷಕಾಂಶಗಳ. ಅದರಲ್ಲೂ ಬೇಕಾದ್ರೆ ಗಮನಿಸಿದ್ರೆ ಏಜ್ ವೈಸ್ ಮಾಡಿರ್ತಾರೆ, 5 ವರ್ಷ 10 ವರ್ಷ ಹೆಣ್ಮಕ್ಳು, ಅದೇ ರೀತಿ ಮಹಿಳೆಯರಿಗೆ ಬೇರೆ, ಮಹಿಳೆಯರಿಗೆ ಬೇರೆ, ಪುರುಷರಿಗೆ ಬೇರೆ, ಆಮೇಲೆ 5 ವರ್ಷದ ಒಳಗಡೆ ಬೇರೆ, 13 ವರ್ಷ ಆ ರೀತಿ ಮಾಡ್ಕೊಂಡು, ಯಾಕಂದ್ರೆ ಆ ಸಮಯದಲ್ಲಿ ಆ ವಯಸ್ಸಿನಲ್ಲಿ ಬೇಕಾಗಿರ್ತ ಪೋಷಕಾಂಶಗಳನ್ನ ಒದಗಿಸುವ ರೀತಿಯಲ್ಲಿ. ಸಸ್ಯಗಳು ಕೂಡ ಜೀವಿನೇ, ಅದಕ್ಕೂ ಪೋಷಕಾಂಶಗಳು ಬೇಕು. ಆದರೆ ಮನುಷ್ಯನ ಕಂಪೇರ್ ಮಾಡಿದ್ರೆ 45 ಮನುಷ್ಯ ಬೇಕಂದ್ರೆ ಇದಕ್ಕೆ ಒಂದು 20 ಪೋಷಕಾಂಶಗಳು ಬೇಕೇ ಬೇಕು. ಆದರೆ ನಾವು ಅತಿ ಅವಶ್ಯಕವಾದ ಪೋಷಕಾಂಶಗಳಂತ ಹೇಳ್ತೀವಿ. ಅಂಡ್ ನಿಸರ್ಗ ಯಾವ ರೀತಿ ನಮ್ಮ ಬೆಳವಣಿಗೆ ಕೊಟ್ಟಿದೆ ಅಂತಂದ್ರೆ, ಈ ಸಸ್ಯಗಳಿಗೆ ಗಾಳಿ ಮತ್ತು ನೀರು ಇವು ಪೋಷಕಾಂಶಗಳನ್ನು ಕೊಡ್ತವೆ. ಜೊತೆಗೆ ಪ್ರಮುಖವಾಗಿ ಭೂಮಿ ಇದೆಯಲ್ಲ, ಭೂಮಿ ಪೋಷಕಾಂಶಗಳನ್ನ ಕೊಡುವ ಒಂದು ಆಗರ. ಹಾಗಾಗಿ ಹಿರಿಯರು ಹೇಳ್ತಾರೆ, ಮಣ್ಣಿನಿಂದ ಎಲ್ಲ ಆಗಿ ಮಣ್ಣಿಗೆ ಹೋಗುತ್ತೆ. ಅದೇ ರೀತಿ ಒಂದು ಗಿಡದ ಪೋಷಣೆ ಎಲ್ಲಾನು ಆಗೋದು ಭೂಮಿ ತಾಯಿಯಿಂದ. ಅದಕ್ಕೆ ಭೂಮಿ ಎಲ್ಲಾ ಪೋಷಕಾಂಶಗಳನ್ನ ಕೊಡುತ್ತೆ. ಯಾವ್ಯಾವ್ದನ್ನ ಪೋಷಕಾಂಶ ಅಂತ ಹೇಳಿ ಕರಿತೀವಿ? ಪೋಷಕಾಂಶಗಳಲ್ಲಿ ಎಷ್ಟು ವಿಧಾನಗಳನ್ನ ನಾವು ನೋಡಬಹುದು? ಪೋಷಕಾಂಶಗಳು 20 ಪೋಷಕಾಂಶಗಳು ಬೇಕಾಗ್ತವೆ ಅಂತ ಹೇಳಿದ್ನಲ್ಲ, ಪ್ರಮುಖವಾಗಿ ಸಸ್ಯಗಳಿಗೆ 3 ಪ್ರಮುಖವಾಗಿ ಬೇಕಾಗ್ತವೆ. ಅದನ್ನ ಪ್ರೈಮರಿ ಅಂತ ಕರಿತೀವಿ. ಅದನ್ನ ಕಾರ್ಬನ್, ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಅಂತ ಕರೀತಾರೆ. ಕನ್ನಡದಲ್ಲಿ ನಾವು ಹೇಳ್ಬೇಕು ಅಂತಂದ್ರೆ ಇಂಗಾಲ, ಆಮ್ಲಜನಕ ಮತ್ತೆ ಜಲಜನಕ. ಈ ಇಂಗಾಲ ಅನ್ನೋದಿದೆಯಲ್ಲ, ಗಾಳಿಯ ರೂಪದಲ್ಲಿ ಅಂದ್ರೆ ನಮ್ಮ ವಾತಾವರಣದಲ್ಲಿ ಇರತಕ್ಕಂತ ಇಂಗಾಲದ ಡೈಆಕ್ಸೈಡ್ ಅನ್ನು ಬಳಸ್ಕೊಂಡು ಮತ್ತೆ ಅಲ್ಲಿರ್ತಕ್ಕಂಥ ಆಮ್ಲಜನ ಬಳಸ್ಕೊಂಡು ಸಸ್ಯ ಇಂಗಾಲ ಮತ್ತೆ ಆಮ್ಲಜನಕನ ತಗೊಳುತ್ತೆ. ಇನ್ನೊಂದು ರೀತಿ ಅಂದ್ರೆ ನೀರು, ನೀರಿನಲ್ಲಿ ಜಲಜನಕ ಮತ್ತು ಆಮ್ಲಜನಕ ಇರುತ್ತೆ. ಇವೆರಡು ಕೂಡ ಭೂಮಿಗೆ ಅಂದ್ರೆ ಸಸ್ಯಕ್ಕೆ ಒದಗುತ್ತೆ. ಸೊ ಒಂದು ಗಾಳಿ, ಇನ್ನೊಂದು ನೀರು, ಈ ಎರಡು ರೀತಿಯಾಗಿ ಸಸ್ಯಕ್ಕೆ ಇಂಗಾಲ, ಆಮ್ಲಜನಕ ಮತ್ತು ಜಲಜನಕ ಅನ್ನೋ ಪೋಷಕಾಂಶ ಒದಗುತ್ತೆ. ಓಕೆ, ಇನ್ನು ಉಳಿದ 17 ಪೋಷಕಾಂಶಗಳು ಏನಿದೆ ಅದು ಎಲ್ಲಾನು ಭೂಮಿಯ ಮುಖಾಂತರ ಮಾತ್ರ ಸಸ್ಯಕ್ಕೆ ಒದಗುತ್ತೆ. ಇನ್ನು ಉಳಿದ 17 ಪೋಷಕಾಂಶಗಳು ಯಾವ್ಯಾವ? 17 ಪೋಷಕಾಂಶಗಳು ಏನಪ್ಪಾ ಅಂತ ನಾವು ನೋಡಿದಾಗ, ಅತಿ ಅವಶ್ಯಕ ಪೋಷಕಾಂಶ. ಯಾಕಂದ್ರೆ ನಾವು ಯಾವುದೇ ಭೂಮಿಯಲ್ಲಿ ತಗೊಂಡಾಗ ಪೋಷಕಾಂಶಗಳು ಅಂತಂದ್ರೆ ಕೆಲವು ಕಡೆ ನಿಮ್ಗೆ ಭೂಮಿಯಲ್ಲಿ ಇರ್ತಕ್ಕಂತ ಖನಿಜ ಅನ್ಬಹುದು, ಲವಣಗಳು ಅನ್ಬಹುದು, ಭೂಮಿಯಲ್ಲಿ ಇರ್ತಕ್ಕಂಥ ವಸ್ತುಗಳು ಅದು. ಈ ಖನಿಜಗಳು ಅಂತ ಏನೇ ಎಲ್ಲ ಭೂಮಿಯಲ್ಲಿ ಇದಾವಲ್ಲ, ಅದೆಲ್ಲಾನು ಕೂಡ ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳನ್ನ ತಗೊಳಲ್ಲ ಸಸ್ಯ, ಕೆಲವೊಂದು ಮಾತ್ರ ಅದನ್ನ ತಗೊಳತ್ತೆ. ಅದು ಯಾವ್ಯಾವ್ದನ್ನ ತಗೊಳುತ್ತೆ ಅನ್ನೋದನ್ನ ನಾವು ಅವಶ್ಯಕವಾಗಿ ಇರ್ತಕ್ಕಂಥದ್ದು ಅಂತ ಹೇಳ್ತೀವಿ. ಯಾವ ಒಂದು ವಸ್ತುಗಳು ಅವಶ್ಯಕ ಇರುತ್ತೆ ಪೋಷಣೆಗೆ ಅದನ್ನ ಅವಶ್ಯಕ ಪೋಷಕಾಂಶ ಅಂತ ಕರಿತೀವಿ. ಅದನ್ನ ನಾವು ಯಾವ ರೀತಿ ಅಂತ ಹೇಳ್ತೀವಿ ಅಂದ್ರೆ, ಮೊದಲನೇದಾಗಿ ಅವಶ್ಯಕ ಪೋಷಕಾಂಶಗಳು ಅಂದ್ರೆ ಏನು ಅಂತ ವರ್ಣನೆ ಮಾಡಬೇಕು ಅಂದ್ರೆ, ಯಾವ ಒಂದು ಪೋಷಕಾಂಶದ ಕೊರತೆ ಇದ್ರೆ ಸಸ್ಯ ಅದರ ಜೀವನ ಚಕ್ರವನ್ನು ಪೂರೈಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಒಂದ್ ಸಸ್ಯ ಬೀಜದಿಂದ ಉತ್ಪಾದನೆ ಆಗಿ ಮತ್ತೆ ಕೊನೆಗೆ ಬೀಜ ಉತ್ಪಾದನೆ ಮಾಡುತ್ತಾರೆ, ಇದನ್ನೊಂದು ಜೀವನ ಚಕ್ರ ಅದು, ಬೀಜದಿಂದ ಬೀಜಕ್ಕೆ. ಇದು ಒಂದು ಕೊರತೆ ಏನಾದ್ರೂ ಆದ್ರೆ ಪೋಷಕಾಂಶ, ಅದು ಆ ಜೀವನ ಚಕ್ರನ ಕಂಪ್ಲೀಟ್ ಮಾಡಕ್ಕಾಗೋದಿಲ್ಲ, ಪೂರ್ಣ ಮಾಡಕ್ಕಾಗೋದಿಲ್ಲ. ಅಂತ ಒಂದು ಪೋಷಕಾಂಶನ ಅವಶ್ಯಕ ಪೋಷಕಾಂಶ ಅಂತ ಹೇಳ್ತೀವಿ. ಉದಾಹರಣೆ ಸಾರಜನಕ ಇರ್ಬೋದು, ರಂಜಕ ಇರ್ಬೋದು, ಪೊಟ, ಅದು ಕೊಡದೇ ಇದ್ರೆ ಸಸ್ಯ ಅದರ ಜೀವನ ಚಕ್ರನ ಸಂಪೂರ್ಣ ಮಾಡಕ್ಕಾಗೋದಿಲ್ಲ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಯಾವ ಒಂದು ಪೋಷಕಾಂಶದ ಕೊರತೆ ಇದ್ರೆ, ಉದಾಹರಣೆಗೆ ಜಿಂಕ್ ಸತುವಿನ ಕೊರತೆ ಇದ್ರೆ, ನಾವು ಬೇರೆ ಯಾವುದು ವಸ್ತು ಕೊಟ್ಟರು ಕೂಡ ಅದರ ಒಂದು ಬದಲಿ ಅಥವಾ ಮಾರ್ಪಾಡು ಅಥವಾ ಅದರ ಸಬ್ಸ್ಟಿಟ್ಯೂಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತಹದ್ದನ್ನು ಕೂಡ ನಾವು ಅತಿ ಅವಶ್ಯಕ ಪೋಷಕಾಂಶ ಅಂತ ಹೇಳ್ತೀವಿ. ಇನ್ನು ಮೂರನೇದು ಏನಪ್ಪಾ ಅದರಲ್ಲಿ ಏನಪ್ಪಾ ಅಂತಂದ್ರೆ, ಯಾವ ಒಂದು ಪೋಷಕಾಂಶ ಸಸ್ಯದಲ್ಲಿ ಕೊಟ್ಟಾಗ ಅದರದೇ ಆದಂತ ಒಂದು ನಿರ್ದಿಷ್ಟ ಕ್ರಿಯೆ ಇರುತ್ತೆ ಸಸ್ಯದಲ್ಲಿ. ಮನುಷ್ಯರಲ್ಲಿ ಯಾವ ರೀತಿ ಇರುತ್ತೆ, ಸಸ್ಯದಲ್ಲಿ ಅದೇ ರೀತಿ. ಸಸ್ಯದಲ್ಲಿ ಏನಪ್ಪಾ ಅಂತ ತಗೊಂಡಾಗ ಬಹಳ ಪ್ರಮುಖ ಕ್ರಿಯೆ ಅಂತ ತಗೊಂಡಾಗ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳ್ತೀವಿ. ಆಹಾರ ಉತ್ಪಾದನೆ ಇದೆಯಲ್ಲ, ಅದರಲ್ಲಿ ಕೆಲವು ಪೋಷಕಾಂಶಗಳು ಪಾತ್ರ ವಹಿಸ್ತವೆ. ರಂಜಕ ಇರಬಹುದು, ಮಾಲಿಬ್ಡಿನಮ್ ಇರಬಹುದು, ಮ್ಯಾಂಗನೀಸ್ ಇರಬಹುದು, ಅವು ಅದರದೇ ಪಾತ್ರ ವಹಿಸ್ತವೆ. ಸರ್, ನಾವು ಆ ಒಂದು ವಸ್ತುವಿನ ಅಥವಾ ಪೋಷಕಾಂಶ ಕೊಡದೇ ಇದ್ದಾಗ ಅವೆಲ್ಲ ಯಾವುದು ಕ್ರಿಯೆ ಆಗದೇ ಇದ್ದಾಗ. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಭೂಮಿಯಲ್ಲಿ ಇರೋ ಪೋಷಕಾಂಶ ಎಷ್ಟೊಂದಿದ್ರು ಕೂಡ ಎಲ್ಲಾನು ತಗೊಳ್ಳಲ್ಲ, ಅದು ಕೆಲವೊಂದು ಮಾತ್ರ ಅವಶ್ಯಕ ಪೋಷಕಾಂಶನ ಕೊಡುತ್ತೆ. ಯಾಕೆ ನಾನು ಅವಶ್ಯಕ ಅವಶ್ಯಕ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಅದನ್ನ ರೈತರು ಅಥವಾ ನಾವು ಕೊಡದೆ ಹೋದ್ರೆ ಸಸ್ಯಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ನೀವು ಅದನ್ನ ಅವಶ್ಯಕ ಇರೋದನ್ನ ಕೊಡ್ಲೇಬೇಕು ಅನ್ನೋ ಕಾರಣ ನಿಟ್ಟಿನಿಂದ ನಾನು ಹೇಳ್ತಾ ಇದ್ದೀನಿ. ಅದರ ಜೀವನ ಚಕ್ರ ಬೀಜದ ಬೀಜಕ್ಕೆ ಆಗದೆ ಇರ್ಬೋದು ಅಥವಾ ಬದಲಿ ವ್ಯವಸ್ಥೆ ಇಲ್ಲದೆ ಇರ್ಬೋದು, ಮತ್ತೆ ಅದು ನಿರ್ದಿಷ್ಟವಾದ ಒಂದು ಕಾರ್ಯವನ್ನ ನಿರ್ವಹಿಸುತ್ತೆ. ಆ ಒಂದು ಕಾರಣಕ್ಕಾಗಿ ನಾವು ಅವಶ್ಯಕವಾಗಿ ಪೋಷಕಾಂಶ. ಸೊ ಭೂಮಿಯಲ್ಲಿ ಇರತಕ್ಕಂತಹ 17 ಪೋಷಕಾಂಶಗಳು ಅತಿ ಅವಶ್ಯಕ ಇರೋದ್ರಿಂದ ಅದನ್ನ ನಾವು ಅವಶ್ಯಕ ಪೋಷಕಾಂಶ ಅಂತ ಹೇಳ್ತೀವಿ. ಮತ್ತೆ ಅದರಲ್ಲೂ ಕೂಡ ನಾವು ವಿಂಗಡಣೆ ಮಾಡ್ತೀವಿ. ಏನಪ್ಪಾ ಅಂತಂದ್ರೆ, ಯಾವುದು ಅತಿ ಹೆಚ್ಚು ಬೇಕಾಗತ್ತೆ, ಪ್ರಧಾನ ಅಂದ್ರೆ ಹೆಚ್ಚಿಗೆ ಬೇಕದು, ಆಮೇಲೆ ಸ್ವಲ್ಪ ಮಧ್ಯಮ ಪ್ರಮಾಣದಲ್ಲಿ ಬೇಕು, ಇನ್ನ ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಬೇಕಾಗತ್ತೆ. ಸೊ ಪ್ರಮುಖ ಪೋಷಕಾಂಶಗಳು ಅಂತೀವಿ, ಮಧ್ಯಮ ಅಂತೀವಿ, ಇನ್ನು ಕೆಲವು ಕಮ್ಮಿ ಪ್ರಮಾಣದಲ್ಲಿ ಬೇಕಾಗಿರೋದನ್ನ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಲಘು ಪೋಷಕಾಂಶ ಅಂತೀವಿ, ಸೂಕ್ಷ್ಮ ಪೋಷಕಾಂಶಗಳನ್ನ ಅಂತ ಹೇಳ್ತೀವಿ. ಅದು ಯಾವ್ದಾವ್ದು ಅಂತ ನಾವು ತಗೊಂಡಾಗ, ಸಸ್ಯಗಳಿಗೆ ಬಹಳ ಒಂದು ವಿಶೇಷ, ನಾನು ಈ ಅಂಕಿಗಳ ಅಂಶಗಳನ್ನ ಹೇಳ್ತೀನಿ. ಒಂದು ಸಸ್ಯ ಏನಾದ್ರು ಬೆಳಿಬೇಕಾದ್ರೆ 96% ಅಂದ್ರೆ ಒಂದು ಸಸ್ಯ 100 ಗ್ರಾಮ್ ಇದೆ ಅಂದ್ರೆ ಒಣಗಿದ್ಮೇಲೆ 96 ಭಾಗ ಬರೀ 3 ಪ್ರಮುಖ ಪೋಷಕಾಂಶಗಳಿರುತ್ತೆ. ಏನಪ್ಪಾ ಅಂದ್ರೆ ಇಂಗಾಲ, ಆಮ್ಲಜನಕ ಮತ್ತು ಜಲಜನಕ. ಇನ್ನು ಉಳಿದ 4% ಮಾತ್ರ ಉಳಿದ 17 ಪೋಷಕಾಂಶಗಳು. ಕೇವಲ 4 ಮಾತ್ರ, 4 ನಾವು ಅಷ್ಟನ್ನ ನಾವು ನಿರ್ವಹಣೆ ಮಾಡಿದ್ರೆ ಸಾಕು. ಪ್ರಮುಖವಾಗಿ ಹೇಳಿದ್ರೆ NPK ಅಂತ ಕರಿತೀವಿ ನಾವು. ಸೊ ರೈತರು ಗೊತ್ತಿದೆಯೋ ಗೊತ್ತಿಲ್ಲದೇನೋ ಅದನ್ನ ಹಾಕ್ತಾ ಇದ್ದಾರೆ. NPK ಅಂದ್ರೆ ಏನಂದ್ರೆ ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್. ಈ 3 ಪ್ರಮುಖ ಪೋಷಕಾಂಶಗಳು ಸಸ್ಯಗಳಿಗೆ ಭೂಮಿಯಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ಬೇಕಾಗಿರತಕ್ಕಂಥ ಪೋಷಕಾಂಶಗಳು. ತದನಂತರ ಎರಡನೇ ಅಂದ್ರೆ ಮಧ್ಯಮ ರೀತಿಯಲ್ಲಿ ಬೇಕಾಗಿರತ್ತ ಪೋಷಕಾಂಶ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಅಂತ ಹೇಳ್ತೀವಿ, ಸುಣ್ಣ ಮತ್ತೆ ಗಂಧಕ ಮತ್ತೆ ಮ್ಯಾಗ್ನೀಷಿಯಂ. ಇದು ಮಧ್ಯಮ ರೀತಿಯಲ್ಲಿ. ಈಗ ನೀವು ಅಂದ್ರೆ ರೈತರು ಗಮನಿಸಿದ್ರೆ ಒಂದು 10-15 ವರ್ಷದ ಹಿಂದೆ NPK ಮಾತ್ರ ಹೇಳ್ತಿದ್ರು, ತದನಂತರ ಇತ್ತೀಚೆಗೆ ಬರ್ತಾ ಇದೆ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಮತ್ತೆ ಗಂಧಕ. ಯಾಕಂದ್ರೆ ಅದು ಎರಡನೇ ರೀತಿಯಲ್ಲಿ ಅಂದ್ರೆ NPK ನಂತರ ಬೇಕಾಗಿರತಕ್ಕಂಥ ಪೋಷಕಾಂಶಗಳು. ಇನ್ನು ಉಳಿದ ಪೋಷಕಾಂಶಗಳು, ಇಲ್ಲಿ 6 ಪೋಷಕಾಂಶಗಳು ಆಯ್ತು 17, ಇನ್ನು 11 ಪೋಷಕಾಂಶಗಳು ಏನಿದಾವೆ ಅದನ್ನ ನಾವು ಸೂಕ್ಷ್ಮ ಪೋಷಕಾಂಶಗಳು ಅಥವಾ ಲಘು ಪೋಷಕಾಂಶಗಳು ಅಂತ ಹೇಳ್ತೀವಿ. ಅದು ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಬೇಕು, ಅದರ ರೈತರ ಗಮನಿಸಬೇಕು, ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಅದ್ರ ಬೇಕೇ ಬೇಕು. ಕಡಿಮೆ ಆದ್ರೂ ಕೂಡ ಬೇಕೇ ಬೇಕು. ನಾನು ಅದಕ್ಕೆ ಉದಾಹರಣೆ ಕೊಡಬೇಕು ಅಂದ್ರೆ, ನಾವು ಅಡಿಗೆ ಎಷ್ಟೇ ಮಾಡಿದ್ರು ಕೂಡ ಅದಕ್ಕೆ ಉಪ್ಪು ಸೇರಿಸಬೇಕು. ಹೌದು, ಕಡಿಮೆ ಪ್ರಮಾಣದಲ್ಲಿ ಸೇರಿಸಿದ ಮಾತ್ರ ಅದಕ್ಕೆ ಒಂದು ಅರ್ಥ ಬರುತ್ತೆ, ರುಚಿ ಬರುತ್ತೆ, ಇಲ್ಲಾಂದ್ರೆ ಇಲ್ಲ. ಅದೇ ರೀತಿ ಈ 11 ಪೋಷಕಾಂಶಗಳು ನಾವು ಕೊಡ್ಲೇಬೇಕು, ಕಮ್ಮಿ ಪ್ರಮಾಣದಲ್ಲಿ ಆದ್ರೂ ಕೂಡ ಬೇಕೇ ಬೇಕು. ಅದಕ್ಕೆ ಇದನ್ನ ನಾವು ಸೂಕ್ಷ್ಮ ಪ್ರಮಾಣ ಕಮ್ಮಿ ಅಂತ ಬೇಕಾದ್ರೆ ಸತು ಇರಬಹುದು, ತಾಮ್ರ ಇರಬಹುದು, ಮ್ಯಾಂಗನೀಸ್ ಇರಬಹುದು, ಮಾಲಿಬ್ಡಿನಮ್ ಇರಬಹುದು, ಅಥವಾ ಕಬ್ಬಿಣ ಇರಬಹುದು ಅಲ್ವಾ, ಕ್ಲೋರಿನ್ ಅಂತಿದೆ, ಹಲವಾರು ಈ ಪೋಷಕಾಂಶಗಳನ್ನ ಸೂಕ್ಷ್ಮ ಪೋಷಕಾಂಶಗಳು ಅಥವಾ ಲಘು ಪೋಷಕಾಂಶಗಳು ಅಂತ ಕರಿತೀವಿ. ಈ 3 ಪೋಷಕಾಂಶಗಳು ಪ್ರಮಾಣದಲ್ಲಿ ಕೊಡಬೇಕಂದ್ರೆ, ಅತಿ ಹೆಚ್ಚು ಪ್ರಮಾಣದಲ್ಲಿ ಸಾರಜನಕ, ರಂಜಕ ಮತ್ತೆ ಪೊಟಾಷ್ ಕೊಡಬೇಕು, ಅದಕ್ಕಿಂತ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಸುಣ್ಣ, ಗಂಧಕ ಮತ್ತೆ ಮ್ಯಾಗ್ನೀಷಿಯಂ ಕೊಡಬೇಕು. ಇನ್ನು ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಈ ಉಳಿದ 11 ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ. ಈ ಪ್ರಧಾನ ಪೋಷಕಾಂಶಗಳು ಅಂತ ಹೇಳಿ ನಾವೇನು ಗುರುತು ಮಾಡಿದ್ವೋ, ಸಾರಜನಕ, ರಂಜಕ ಮತ್ತೆ ಪೊಟಾಷ್, ಇದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಾವು ಕೊಡಬೇಕಾಗುತ್ತೆ. ಯಾವ ಯಾವ ಪೋಷಕಾಂಶಗಳು ಏನು ಕೆಲಸವನ್ನ ಮಾಡುತ್ತೆ ಸಸ್ಯದ ಮೇಲೆ? ಖಂಡಿತ. ಈಗ ನಾವು ಪೋಷಕಾಂಶಗಳು ಅಂದ್ರೆ ಸಸ್ಯದ ಪೋಷಣೆಯಲ್ಲಿ ಅಂತ ಹೇಳಿದ್ವಲ್ಲ. ಹೌದು. ಈಗ ಉದಾಹರಣೆಗೆ ನಮ್ಮ ಸಸ್ಯಗಳಲ್ಲಿ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಬೇರೆ ಬೇರೆ ಬೇಕಾಗ್ತವೆ. ಈಗ ಪ್ರಮುಖವಾಗಿ ಅದರಲ್ಲಿ ಪ್ರೋಟೀನ್ಸ್ ಅಂತ ಕರಿತೀವಿ ನಾವು. ಪ್ರೋಟೀನ್ ಅಂತಂದ್ರೆ ಒಂದು ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಹೇಳ್ತಾರೆ, ಬೆಳವಣಿಗೆ ಆಗ್ಬೇಕಂತಂದ್ರೆ ಆ ಪ್ರೋಟೀನ್ಗೆ ಬೇಕಾಗಿರ್ತಕ್ಕಂಥವು ಪ್ರಮುಖವಾಗಿ ಅಮೈನೋ ಆಸಿಡ್ಸ್ ಅಂತ ಕರಿತೀವಿ, ಅಂದ್ರೆ ಪ್ರೋಟೀನ್ ಇಂದ ಸಣ್ಣ ಭಾಗಗಳು. ಅದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತು ನಮ್ಮ ಸಾರಜನಕ. ಸಾರಜನಕ ಸಾರಜನಕ ಎಷ್ಟು ಎಷ್ಟು ನಾವು ಕೊಡ್ತೀವಿ ಅಷ್ಟು ಅಷ್ಟು ಪ್ರೋಟೀನ್ಗಳಾಗ್ತವೆ, ಅಷ್ಟು ಅಷ್ಟು ಸಸ್ಯದ ಬೆಳವಣಿಗೆ ಆಗುತ್ತೆ. ರೈತರು ಗಮನಿಸಬೇಕು ಅಂದ್ರೆ ಏನಪ್ಪಾ ಅಂದ್ರೆ, ನಾವು ಯಾವಾಗ ಸಾರಜನಕ ಹೆಚ್ಚು ಕೊಡ್ತೀವಿ ಅದರ ಒಂದು ಬೆಳೆಯ ಬೆಳವಣಿಗೆ ಅಂದ್ರೆ ಹಸಿರುತನ ಇರ್ಬೋದು, ಎಲೆಗಳಿರ್ಬೋದು ಅಥವಾ ಅದರ ಟಿಸಿಲ್ಗಳಿರ್ಬೋದು, ಎಷ್ಟು ಚೆನ್ನಾಗಿ ಯಥೇಚ್ಛವಾಗಿ ಬೆಳೆಯುತ್ತೆ. ಯಾಕಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮೂಲ ವಸ್ತು ನಾವು ಕೊಡ್ತಾ ಇದ್ದೀವಿ, ಅದು ಸಾರಜನಕದ ಕೆಲಸ. ಈಗ ನೀವು ಏನಾದ್ರೂ ಸೊಪ್ಪು ತರಕಾರಿಗಳು ಕೊಟ್ರೆ ಸಾರಜನಕ ಎಷ್ಟು ಕೊಟ್ರೆ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ, ಎಷ್ಟು ಹಸಿರಾಗಿರುತ್ತೆ ನೋಡಿ. ಯಾಕಂದ್ರೆ ಅದರಲ್ಲಿ ಈ ಪ್ರೋಟೀನ್ ಬೇಕಾಗಿರ್ತಕ್ಕಂಥ ಒಂದು ವಸ್ತು ಅದು. ನಾವು ಇನ್ನು ಸುಲಭವಾಗಿ ಅರ್ಥ ಆಗಂಗ್ ಹೇಳಬೇಕು ಅಂದ್ರೆ ಸಾರಜನಕ ಅಂದ್ರೆ ಯೂರಿಯಾ. ಹೌದು ಹೌದು, ಯೂರಿಯಾ ಯೂರಿಯಾ ಇವತ್ತು ಹೆಚ್ಚು ಅದು ಜನಪ್ರಿಯವೂ ಕೂಡ. ಹೌದು, ಹೆಚ್ಚು ಜನ ಅದನ್ನ ಬಳಕೆಯನ್ನ ಮಾಡ್ತಾರೆ, ಬೇರೆ ಬೇರೆ ಕಾರಣಗಳಿಗಾಗಿ ಬಳಕೆ ಮಾಡ್ತಾರೆ. ಯೂರಿಯಾವನ್ನ ನಾವು ಸಾರಜನಕ ಅಂತ ಹೇಳಿ ಕರಿತೇವೆ. ಯೂರಿಯಾ ಅದು ಗಿಡದ ಸಮಗ್ರ ಬೆಳವಣಿಗೆಗೆ ಅದು ಪೂರಕವಾಗಿ. ಹೌದು ಹೌದು, ಸಮಗ್ರ ಅಂದ್ರೆ ವೆಜಿಟೇಟಿವ್ ಅಂದ್ರೆ ಹೆಚ್ಚು ಬೆಳವಣಿಗೆ ಬೆಳವಣಿಗೆ ಎಲೆ ಇರಬಹುದು, ಎಲೆ ಆಗಿರ್ಬೋದು, ಹಾ ಹಸಿರುತನ ಇರ್ಬೋದು. ಹಸಿರುತನಕ್ಕೆ ಬೇಕಾಗಿರ್ತ ಕ್ಲೋರೋಫಿಲ್ ಅಂತ ಕರಿತೀವಿ, ಪತ್ರ ಹರಿತು, ಅದಕ್ಕೂ ಕೂಡ ಬೇಕು. ಅದಕ್ಕೆ ಮ್ಯಾಗ್ನೀಷಿಯಂ ಮತ್ತೆ ಸಾರಜನಕ ಬೇಕಾಗುತ್ತೆ. ಸೊ ನೀವು ಏನಾದ್ರೂ ಸಾರಜನಕ ಕೊಡದೆ ಹೋದ್ರೆ ಬೆಳವೆ ಏನಾಗುತ್ತೆ, ಎತ್ತರಕ್ಕೆ ಬೆಳೆಯಲ್ಲ, ಎಲೆಗಳು ಬರಲ್ಲ, ಹಸಿರುತನ ಇರೋದಿಲ್ಲ, ಇರಲ್ಲ, ಇವೆಲ್ಲ ಸಮಸ್ಯೆಗಳ ಸಮಸ್ಯೆ ಸಾರಜನಕದ ಕೊರತೆ ಇದ್ದಾಗ. ರಂಜಕ ರಂಜಕ ಅನ್ನೋದೇನಪ್ಪಾ ಅಂತಂದ್ರೆ ನಮ್ಮ ಶಕ್ತಿ ಅಂದ್ರೆ ಚೈತನ್ಯ ಅಂತ ಹೇಳ್ತೀವಲ್ಲ, ಗೊತ್ತಿರ್ಬೋದು, ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಚೈತನ್ಯವನ್ನು ಹೋಗೋದಕ್ಕೆ ಅಂದ್ರೆ ಶಕ್ತಿ ಅಂತ ಹೇಳ್ತೀವಿ. ಸಸ್ಯದಲ್ಲಿ ನಾವು ಎಟಿಪಿ ಅಂತ ಕರಿತೀವಿ, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳಿ, ಅದು ಒಂದು ಶಕ್ತಿ. ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಶಕ್ತಿಯ ರವಾನೆ ಮಾಡುತ್ತೆ ನೋಡಿ, ಅದು ರಂಜಕ. ಸೊ ನಮ್ಮ ಸಸ್ಯಗಳಲ್ಲಿ ಶಕ್ತಿಯ ಚಲನೆ ಮೇಲನೆ ಆಗ್ಬೇಕು ಅಂದ್ರೆ, ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಒಂದ್ ಕಡೆ ಆಹಾರ ಉತ್ಪಾದನೆ ಆಗುತ್ತೆ, ಒಂದ್ ಕಡೆ ಪೋಷಕಾಂಶಗಳು ತಗೋತೆ, ಒಂದ್ ಕಡೆ ನೀರು ತಗೊಳುತ್ತೆ, ಅವೆಲ್ಲ ಆ ಕಡೆ ಈ ಕಡೆ ಎಲ್ಲ ಹೋಗ್ಬೇಕಂದ್ರೆ ಒಂದು ಶಕ್ತಿ ಬೇಕು ಅದಕ್ಕೆ. ಇದು ರಂಜಕ ಕೊಡ್ತಕ್ಕಂಥ ಕೆಲಸ. ರಂಜಕ ಇಲ್ಲದೆ ಇದ್ದಾಗ ಸಸ್ಯದಲ್ಲಿ ಶಕ್ತಿ ಕುಂದುತ್ತೆ, ಸಸ್ಯಗಳು ಸರಿಯಾಗಿ ಬೆಳವಣಿಗೆ ಆಗುವುದಿಲ್ಲ. ಇನ್ನ ಎರಡನೇದ್ ಏನಪ್ಪಾ ಅಂದ್ರೆ ಸಸ್ಯಗಳ ಕೋಶಗಳು ಅಂತ ಹೇಳ್ತೀವಿ ನಾವು, ಬೆಳೀತಾ ಇದ್ದಾಗ ಕೋಶಗಳ ರಚನೆ ಆಗಬೇಕು. ಸಸ್ಯಗಳು ಹಲವಾರು ಅದು ಬೆಳವಣಿಗೆ ಹೊಂದಬೇಕು, ಹೆಚ್ಚೆಚ್ಚು ಕೋಶಗಳು ಉತ್ಪಾದನೆ. ಕೋಶಗಳಲ್ಲಿ ಇರತಕ್ಕಂತ ಒಂದು ನಮ್ಮ ಜೀವತಂತು ಅಂತ ಏನ್ ಹೇಳ್ತೀವಿ, ನಮ್ಮ ಡಿಎನ್ಎ ಅಂತ ಹೇಳ್ತೀವಿ, ಅದಕ್ಕೂ ಕೂಡ ಈ ರಂಜಕ ಬೇಕಾಗತ್ತೆ, ಫಾಸ್ಫರಸ್ ಬೇಕಾಗತ್ತೆ. ಸೊ ಅದಿಲ್ಲದೆ ಇದ್ದಾಗ ಬೆಳವಣಿಗೆ ಆಗೋದಿಲ್ಲ. ಸೊ ಈಗ ಸಸ್ಯದಲ್ಲಿ ರಂಜಕ ಇಲ್ಲಪ್ಪ ಅಂತ ಹೇಳಿದ್ದಾಗ ಏನಪ್ಪ ಆಗತ್ತೆ ಅಂದ್ರೆ, ಸಸ್ಯದಲ್ಲಿ ಏನೆಲ್ಲ ಕಾಣಿಸ್ತದೆ ಅಂದ್ರೆ ಎಲೆಗಳ ಬಣ್ಣಗಳು ಹಸಿರಾಗಿರೋದಿಲ್ಲ, ಕೆಂಪು ಮಿಶ್ರಿತ, ನೀಲಿ, ನೀಲಿ ಮಿಶ್ರಿತ, ಹಸಿರು, ಹಸಿರು ಮಿಶ್ರಿತ, ಒಂಥರ ಬೇರೆ ಬೇರೆ ತರನೇ ಬಣ್ಣ ಇರುತ್ತೆ. ಸಹಜವಾಗಿ ಯಾವ ಬಣ್ಣ ಇರಬೇಕು ಆ ಬಣ್ಣ ಇರೋದಿಲ್ಲ. ಸೊ ಬಣ್ಣ ನೀವು ನೋಡ್ತಾ ಇದೇನಪ್ಪ ಈ ತರ ಕೆಂಚಿಗೆ ಆಗಿಬಿಟ್ಟಿದೆ ಅಂತ ಹಲವಾರು ರೈತರು ಈ ಮೆಕ್ಕೆಜೋಳದಲ್ಲಿ ಆತರ ಬಣ್ಣ, ಏ ಇದು ಬೀಜ ಸರಿ ಇಲ್ಲ, ಇದು ಸರಿ ಇಲ್ಲ. ಸೊ ಅದು ಯಾವುದೇ ಬೀಜದ ಕೊರತೆ ಇಲ್ಲ, ರಂಜಕ ಅನ್ನೋದೊಂದು ಪೋಷಕಾಂಶದ ಕೊರತೆಯಿಂದ ಆಗಿ ಆಗತ್ತೆ. ಇನ್ನು ಮೂರನೇದು ಪೊಟ್ಯಾಶ್. ಪೊಟ್ಯಾಶ್ ಅಂತ ಏನಪ್ಪಾ ಅಂತಂದ್ರೆ ಇದು ಕೂಡ ಒಂದು ಪ್ರಮುಖವಾಗಿ ಇದು ಬಹಳ ಕೆಲಸ ಮಾಡೋದು ಯಾವ್ದಂದ್ರೆ ನೀರಿನ ನಿರ್ವಹಣೆ. ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ನೀರು ಬೇಕು, ಎಲೆಗಳಲ್ಲಿ ಬೇಕು. ನೀವು ಯಾವ್ದಾದ್ರು ಒಂದು ವಸ್ತುಲಿ ನೀರು ತೆಗೆದ್ರೆ ಅದಕ್ಕೊಂದು ಆಕಾರನೇ ಇರೋದಿಲ್ಲ. ಈ ಆಕಾರ ಕೊಡ್ಬೇಕು ಅಂದ್ರೆ ನೀರು ಬೇಕು, ಅದಕ್ಕೆ ಪ್ರಮುಖ ಪಾತ್ರ ವಹಿಸುವಂತದ್ದು ನಮ್ಮ ಈ ಪೊಟ್ಯಾಶ್ ಅನ್ನುವಂಥದ್ದು, ನೀರಿನ ನಿರ್ವಹಣೆ ಇರ್ಬೋದು. ಆಮೇಲೆ ಇನ್ನೊಂದು ಪ್ರಮುಖ ಕ್ರಿಯೆ ಆಗುತ್ತೆ, ಅದರಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳ್ತೀವಲ್ಲ ಫೋಟೋಸೆನ್ಸು, ಅದಕ್ಕೆ ಪತ್ರ ರಂಧ್ರಗಳು ಸ್ಟೊಮ್ಯಾಟ ಅಂತ ಇರ್ತವೆ. ಅದು ಯಾವಾಗ ಓಪನ್ ಆಗ್ಬೇಕು, ಯಾವಾಗ ಕ್ಲೋಸ್ ಆಗ್ಬೇಕು ಅನ್ನೋದನ್ನ, ಅಂದ್ರೆ ಮುಚ್ಬೇಕು ಯಾವಾಗ, ಓಪನ್ ಆಗಬೇಕು ಯಾವಾಗ ಕ್ರಿಯೆ, ಅದನ್ನ ನಿಯಂತ್ರಣ ಮಾಡೋದು ಕೂಡ ಪೊಟ್ಯಾಶ್. ಅಂತಂದ್ರೆ ಬೇರೆ ಬೇರೆ ತರದಲ್ಲಿ ನೀರನ್ನ ಕಳ್ಕೊಳ್ತಾ ಇರುತ್ತೆ ಗಿಡಗಳು. ಹೌದು, ಅದು ಬಾಷ್ಪೀಕರಣ ಇರ್ಬೋದು ಅಥವಾ ಬೆಳಗ್ಗೆ ಹೊತ್ತು ಎಲೆ ಮೇಲೆ ಹನಿಗಳನ್ನ ನಾವು ಕಾಣಬಹುದು, ಹಂಗ ಹೋಗ್ತಾ ಇರುತ್ತೆ. ಅದರ ನಿಯಂತ್ರಣ ಎಷ್ಟು ಪ್ರಮಾಣದಲ್ಲಿ ಹೋಗ್ಬೇಕು, ಎಷ್ಟು ಪ್ರಮಾಣದಲ್ಲಿ ಇರ್ಬೋದು, ನೀರಿನ ಒಂದು ನಿಯಂತ್ರಣ ಅಂತ ಹೇಳ್ಬೋದು ನಾವು. ಇನ್ನೂ ಒಂದು ಬಹಳ ಪ್ರಮುಖವಾದ ಕೆಲಸ ಇದೆ ಪೊಟ್ಯಾಶ್, ಏನಪ್ಪಾ ಅಂದ್ರೆ ಅದರಲ್ಲಿ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ರೋಗ ನಿರೋಧಕ ರೋಗ ಇರ್ಬೋದು, ಕೀಟ ಇರ್ಬೋದು. ಪೊಟ್ಯಾಶ್ ಎಷ್ಟು ಚೆನ್ನಾಗಿರುತ್ತೆ ಸಸ್ಯಗಳಲ್ಲಿ, ಆವಾಗ ಕೀಟ ರೋಗದ ಬಾಧೆ ಅಥವಾ ಇವನ್ ನಾವು ಫಂಗಸ್ ಅಂತ ಹೇಳ್ತೀವಿ, ಫಂಗಸ್ ಅಂತ ಅನ್ನೋದಕ್ಕೆ ಬೂಸ್ಟ್ ಅನ್ನೋದು, ಅಂತದ್ದು ರೋಗನು ತಡೆಯುವಂತ ಶಕ್ತಿ ಕೊಡುತ್ತೆ. ಸೊ ಆಗಾಗ ಪೊಟ್ಯಾಶ್ ಚೆನ್ನಾಗಿ ಕೊಟ್ಟಾಗ ಗಿಡ ಚೆನ್ನಾಗಿ ಇರುತ್ತೆ, ನೀರು ನಿರ್ವಹಣೆ ಆಗುತ್ತೆ, ಗಾತ್ರ ಇರುತ್ತೆ, ಇದಿರುತ್ತೆ, ರೋಗ ನಿರೋಧಕತೆನು ಕೂಡ ಚೆನ್ನಾಗಿರುತ್ತೆ. ಇನ್ನ ಅಕಸ್ಮಾತ್ ನಮ್ಮ ಸಸ್ಯಗಳಲ್ಲಿ ಪೊಟ್ಯಾಶ್ ಇಲ್ಲದೆ ಇದ್ದಾಗ ಏನಪ್ಪ ಆಗುತ್ತಂದ್ರೆ, ನೀವ್ ಹೇಗೆ ಅದು ಗುರುತಿಸಬಹುದು ಅಂತಂದ್ರೆ, ಎಲೆಗಳ ಗಾತ್ರ ಅಂದ್ರೆ ಶೇಪ್ ಅಂತ ಹೇಳ್ತೀವಿ, ಅದರದ್ದು ಸೈಜ್ ಯಾವ ತರ ಇರುತ್ತೆ, ಮುದ್ರಕೊಂಡಂಗೆ, ಎಲೆ ಮುದ್ರಕೊಂಡಂಗಿರುತ್ತೆ, ಬೆಳವಣಿಗೆ ಚೆನ್ನಾಗಿಲ್ಲದೆ ಇರೋದಿರುತ್ತೆ. ಆಮೇಲೆ ಕೆಲವು ಎಲೆಗಳಲ್ಲಿ ಏನಪ್ಪಾ ಅಂತಂದ್ರೆ ಲಕ್ಷಣ, ಪ್ರಮುಖವಾದ ಗುಣಲಕ್ಷಣ ಏನಂತಂದ್ರೆ ತುದಿ ಮತ್ತು ಅಂಚಿನಿಂದ ಒಣಕೊಂಡು ಬರುತ್ತೆ. ಓಹೋಹೋ,